ಇದನ್ನು ನಾವು ಏನು ಮಾಡ್ಕೋಬೇಕಂತೇಳಿದ್ರೆ ಅದನ್ನು ತಿನ್ನೋ ಹಾಗೆ ಮಾಡ್ಕೋಬೇಕು. ಈ ಒಣ ಹುಲ್ಲನ್ನು ಪೌಷ್ಟೀಕರಣ ಮಾಡೋದ್ರಿಂದ ನಾವು ಅದನ್ನು ತಿನ್ನೋ ಹಾಗೆ ಮಾಡ್ಕೋ. ಹೇಗೆ ಪೌಷ್ಟೀಕರಣ ಮಾಡ್ಬೋದು? ಸುಮಾರು 100 ಕೆಜಿ ಹುಲ್ಲನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಅವುಗಳಿಗೆ ಸುಮಾರು 5-6 ಲೀಟರ್ನಷ್ಟು ನೀರನ್ನು ತೆಗೆದುಕೊಂಡು ಅದರಲ್ಲಿ 1 ಕೆಜಿಯಷ್ಟು ಯೂರಿಯಾ, 1 ಕೆಜಿಯಷ್ಟು ಉಪ್ಪು, 1 ಕೆಜಿಯಷ್ಟು ಬೆಲ್ಲವನ್ನು ಕರಗಿಸಿ ಒಂದು ರೋಸ್ ಕ್ಯಾನ್ನಿಂದ ಆ ಕತ್ತರಿಸಿದ ಹುಲ್ಲಿನ ಮೇಲೆ ಸಿಂಪಡಣೆ ಮಾಡಿ ಅವುಗಳನ್ನು ಬಿಸಿಲಿನಲ್ಲಿ ಒಣಗಿಸಿ ಆ ನಂತರ ಕುರಿ ಮತ್ತು ಮೇಕೆಗಳಿಗೆ ಕೊಟ್ಟರೆ ತಿನ್ನುತ್ತೆ. ಯಾಕೆ ತಿನ್ನುತ್ತೆ ಅಂದರೆ ಅವಾಗ ಆ ಒಂದು ಏನು ಹುಲ್ಲಿರುತ್ತೆ ಅದು ಮೆದುವಾಗಿರುತ್ತೆ, ಮೊದಲು ಒರಟಾಗಿರುತ್ತೆ. ಈಗ ನಾವು ಏನು ಪೌಷ್ಟೀಕರಣ ಮಾಡೋದ್ರಿಂದ ಮೆದುವಾಗುತ್ತೆ, ಜೊತೆಗೆ ರುಚಿಯಾಗಿರುತ್ತೆ. ಆ ಕಾರಣದಿಂದ ಅವು ತಿನ್ನಲಿಕ್ಕೆ ಬಯಸ್ತವೆ. ಇನ್ನು ಈ ಒಣ ಹುಲ್ಲಿನ ಜೊತೆಗೆ ಸಮತೋಲನ ಆಹಾರ, ಸಮತೋಲನ ಆಹಾರ ಅಂತ ಹೇಳಿದ್ರೆ ಕುರಿ ಮತ್ತು ಮೇಕೆಗಳಿಗೆ ಬೇಕಾಗುವಂಥ ಎಲ್ಲ ಪೋಷಕಾಂಶಗಳನ್ನು ಒಳಗೊಂಡಂಥ ಆಹಾರವನ್ನು ನಾವು ಸಮತೋಲನ ಆಹಾರ ಅಂತ ಹೇಳ್ತೀವಿ. ಹೇಗೆ ನಾವು ಹಸು ಮತ್ತು ಎಮ್ಮೆಗಳಲ್ಲಿ ಪಶು ಆಹಾರ ಕೊಡ್ತೀವೋ ಅದೇ ರೀತಿ ನಾವು ನಮ್ಮ ಸ್ಥಳೀಯವಾಗಿ ಸಿಗುವಂತಹ ಆಹಾರ ಪದಾರ್ಥಗಳನ್ನು ನಾವು ಉಪಯೋಗಿಸ್ಕೊಂಡು ಸಮತೋಲನ ಆಹಾರವನ್ನಾಗಿ ಮಾಡಬಹುದು. ಉದಾಹರಣೆಗೆ ಸುಮಾರು 100 ಕೆಜಿ ನಾವು ಆಹಾರ ಮಾಡ್ಕೋಬೇಕು ಅಂತ ಹೇಳಿದ್ರೆ 40 ಕೆಜಿಯಷ್ಟು ಮೆಕ್ಕೆಜೋಳ, 37 ಕೆಜಿಯಷ್ಟು ಅಕ್ಕಿ ತವುಡು, ಗೋಧಿ ತವುಡು ಅಥವಾ ರವೆ ಬೋಸ, ಸುಮಾರು 20 ಕೆಜಿಯಷ್ಟು ಹಿಂಡಿ, ಕಡಲೆಕಾಯಿ ಹಿಂಡಿ ಇರ್ಬೋದು, ಸೋಯಾ ಹಿಂಡಿ ಇರ್ಬೋದು, ಸೂರ್ಯಕಾಂತಿ ಹಿಂಡಿ ಇರ್ಬೋದು, 1-2 ಕೆಜಿಯಷ್ಟು ಲವಣ ಮಿಶ್ರಣಗಳು, 1 ಕೆಜಿಯಷ್ಟು ಉಪ್ಪನ್ನು ಮಿಶ್ರಣ ಮಾಡಿಟ್ಕೊಂಡ್ರೆ ಅದು ಸಮತೋಲನ ಆಹಾರ. ಇನ್ನು ಎಷ್ಟು ಕೊಡಬೇಕು ಸಮತೋಲನ ಆಹಾರ? ಒಂದು ವಯಸ್ಕವಾದಂತಹ ಕುರಿ ಅಥವಾ ಮೇಕೆಗೆ ಸುಮಾರು 200-300 ಗ್ರಾಂನಷ್ಟು ದಿನನಿತ್ಯ ಸಮತೋಲನ ಆಹಾರವನ್ನು ನಾವು ಕೊಡಬೇಕು. ಈ ಎಲ್ಲ ನಾನು ಹೇಳಿದ ಇಷ್ಟು ಆಹಾರಗಳನ್ನು ಪರಿಪೂರ್ಣವಾಗಿ ಒದಗಿಸಿದ್ದಲ್ಲಿ ನಾವು ಅವುಗಳಿಗೆ ಸಮರ್ಪಕವಾಗಿ ಆಹಾರವನ್ನು ನೀಡಿದ್ದೇವೆ ಅನ್ನೋ ಒಂದು ಪರಿಪೂರ್ಣತೆಯಲ್ಲಿ ಗೊತ್ತಾಗ್ತದೆ. ಇನ್ನು ಈ ರೀತಿಯಾಗಿ ನಾವು ಆಹಾರವನ್ನು ಕೊಟ್ಟು ಬೆಳೆಸಿದರೆ ಸಾಮಾನ್ಯವಾಗಿ ಕುರಿ ಮತ್ತು ಮೇಕೆಗಳು ಹೆಣ್ಣು ಕುರಿಗಳಾದರೆ ಅಥವಾ ಹೆಣ್ಣು ಮೇಕೆಗಳಾದರೆ ಸುಮಾರು 9-11 ತಿಂಗಳಿಗೆ ಪ್ರಾಯಕ್ಕೆ ಬರುತ್ತೆ, ಗಂಡಾದರೆ 11-15 ತಿಂಗಳಲ್ಲಿ ಪ್ರಾಯಕ್ಕೆ ಬರುತ್ತೆ. ಈ ಪ್ರಾಯಕ್ಕೆ ಬಂದ ನಂತರ ಅವು ಬೆದೆಗೆ ಬರಲಿಕ್ಕೆ ಶುರುವಾಗುತ್ತೆ. ಬೆದೆಯನ್ನು ನೋಡಿಕೊಂಡು ನಾವು ಅವುಗಳನ್ನು ಗರ್ಭ ಕಟ್ಟಿಸ್ಬೇಕು. ಸಾಮಾನ್ಯವಾಗಿ ಮಾರ್ಚ್ರಿಂದ ಏಪ್ರಿಲ್ ಅಥವಾ ಜುಲೈಯಿಂದ ಆಗಸ್ಟ್ ತಿಂಗಳಲ್ಲಿ ಸಾಮಾನ್ಯವಾಗಿ ಕುರಿ ಮೇಕೆಗಳು ಬೆದೆಗೆ ಬರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಅವುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಅತಿ ಉತ್ತಮವಾದಂತಹ ಹೋತ ಅಥವಾ ಟಗರ್ಗಳನ್ನು ಆಯ್ಕೆ ಮಾಡಿಕೊಂಡು ಅವನ್ನು ಗರ್ಭ ಕಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಇನ್ನು ಇತ್ತೀಚಿನ ದಿನಗಳಲ್ಲಿ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲೂ ಸಹ ಕೃತಕ ಗರ್ಭಧಾರಣೆ ಪ್ರಾಮುಖ್ಯತೆಯಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರಲ್ಲೂ ನಮ್ಮ ಪಕ್ಕದ ಮಹಾರಾಷ್ಟ್ರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೃತಕ ಗರ್ಭಧಾರಣೆಯನ್ನು ಕುರಿ ಮತ್ತು ಮೇಕೆಗಳಲ್ಲೂ ಸಹ ನಡೆಸ್ತಾ ಬಂದಿದ್ದಾರೆ, ಅದರಲ್ಲಿ ಯಶಸ್ವಿಯಾಗಿ ಸಹ ಇದ್ದಾರೆ. ಯಾಕೆ ನಾವು ಕೃತಕ ಗರ್ಭಧಾರಣೆಯನ್ನು ಮಾಡಿಸ್ಬೇಕು, ಅದರಿಂದ ಏನು ಲಾಭ ಅಂತ ಹೇಳಿದ್ರೆ, ಮೊದಲನೆಯದಾಗಿ ನಮಗೆ ಬೇಕಾದಂಥ ಅತಿ ಉನ್ನತವಾದಂಥ ತಳಿಯ ವೀರ್ಯಾಣುಗಳನ್ನು ನಾವು ಆಯ್ಕೆ ಮಾಡ್ಕೋಬೋದು. ಎರಡನೇದಾಗಿ ಹಲವು ಲೈಂಗಿಕವಾಗಿ ಬರುವಂಥ ಕಾಯಿಲೆಗಳು, ಈಗ ಒಂದು ಹೊತ್ತಕ್ಕೆ ಏನಾದರೂ ಲೈಂಗಿಕವಾದ ಕಾಯಿಲೆ ಇದ್ದರೆ ಅದು ಹಲವಾರು ಮೇಕೆಗಳ ಮೇಲೆ ಹತ್ತಿದಾಗ ಅವ್ರು ಲೈಂಗಿಕ ಕಾಯಿಲೆಗಳು ಬರುತ್ತೆ. ಆ ಕಾಯಿಲೆಗಳನ್ನು ತಡೆಗಟ್ಬೋದು ಮತ್ತು ನಮಗೆ ಸ್ಥಳೀಯವಾಗಿರುವಂಥ ನಮ್ಮ ತಳಿಗಳನ್ನು ಉನ್ನತೀಕರಣಗೊಳಿಸ್ಬೋದು. ಈ ಕಾರಣದಿಂದ ಇತ್ತೀಚಿನ ದಿನಗಳಲ್ಲಿ ಕೃತಕ ಗರ್ಭಧಾರಣೆಯು ಸಹ ಒಂದು ಯಶಸ್ವಿಯಾಗಿ ಉದ್ಯಮವಾಗಿ ನಡೀತಾ ಬಂದಿದೆ. ಇನ್ನು ಈ ಕೃತಕ ಗರ್ಭಧಾರಣೆ ಮಾಡಿದ ನಂತರ ಇವುಗಳನ್ನು ಗರ್ಭ ಪರೀಕ್ಷೆ ಮಾಡಿಸ್ಬೇಕು ಕುರಿ ಮತ್ತು ಮೇಕೆಗಳನ್ನ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಸ್ಕ್ಯಾನಿಂಗ್ ಯಂತ್ರಗಳು ಬಂದಿವೆ, ಅವುಗಳ ಮೂಲಕ ಸಹ ನಾವು ಪರೀಕ್ಷೆಯನ್ನು ಮಾಡಿಸ್ಬೋದು. ಇದು ಲಭ್ಯತೆ ಇಲ್ಲ ಅಂದರೆ ನಾವು ಪ್ರಯೋಗಾಲಯದಲ್ಲೂ ಸಹ ನಾವು ಗರ್ಭ ಪರೀಕ್ಷೆಯನ್ನು ನಡೆಸ್ಬೋದು. ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಯಾವ ಕುರಿ ಅಥವಾ ಮೇಕೆಯನ್ನು ಗರ್ಭ ಪರೀಕ್ಷೆ ಮಾಡಬೇಕು, ಆ ಕುರಿ ಅಥವಾ ಮೇಕೆಯ 3 ml ಗಂಜಲವನ್ನು ತೆಗೆದುಕೊಂಡು ಅದಕ್ಕೆ 1% ಇರುವಂಥ ಬೇರಿಯಂ ಕ್ಲೋರೈಡ್ ದ್ರಾವಣವನ್ನು ಒಂದು ಗಾಜಿನ ನಳಿಕೆಯಲ್ಲಿ ಹಾಕಿ ಮಿಶ್ರಣ ಮಾಡಿದಾಗ ಗರ್ಭ ಕಟ್ಟಿದಂಥ ಕುರಿ ಅಥವಾ ಮೇಕೆಯ ಏನು ಮಿಶ್ರಣ ಇರುತ್ತೋ ಅದರಲ್ಲಿ ಗಾಜಿನ ಬಣ್ಣದಾಗಿದ್ದರೆ ಗರ್ಭ ಕಟ್ಟಿದೆ ಅಂತ, ಅಥವಾ ಅದು ಮಂದ ಮಂದವಾಗಿದ್ದರೆ ಗರ್ಭ ಕಟ್ಟಿಲ್ಲ ಅಂತ. ಹೀಗಾಗಿ ಈ ಒಂದು ಬೇರಿಯಂ ಕ್ಲೋರೈಡ್ ಅನ್ನೋ ಒಂದು ಕೆಮಿಕಲ್ ಅಥವಾ ರಾಸಾಯನಿಕ ವಸ್ತು ಸಿಕ್ಕಿದರೆ ತಾವೇ ಸಹ ರೈತರು ತಮ್ಮ ಪ್ರದೇಶದಲ್ಲೇ ತಾವೇ ಪರೀಕ್ಷೆ ಮಾಡ್ಕೋ. ಇನ್ನು ಸಾಮಾನ್ಯವಾಗಿ ಕುರಿ ಮತ್ತು ಮೇಕೆಗಳ ಗರ್ಭಾವಸ್ಥೆಯ ಅವಧಿ ಸುಮಾರು 150 ದಿನಗಳು. ಇವು ಒಂದು 4-5 ತಿಂಗಳು ಕಳೆದ ನಂತರ ಬೇರೆ ಕುರಿಗಳ ಮಂದೆಗಳಿಂದ ಇವುಗಳನ್ನು ಪ್ರತ್ಯೇಕವಾಗಿರಿಸಿ ಅವುಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕು. ಇನ್ನೇನು ಕುರಿ ಅಥವಾ ಮೇಕೆಗಳು ಮರಿ ಆಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಅವುಗಳಿಗೆ ವಿಶೇಷವಾದ ಒಂದು ಮೆತ್ತನೆಯ ಆಸನ ಹಾಸಿ ಅವುಗಳಿಗೆ ಪ್ರತ್ಯೇಕವಾಗಿರಿಸಿ ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಸಾಮಾನ್ಯವಾಗಿ ಕುರಿ ಅಥವಾ ಮೇಕೆಗಳು ಇನ್ನೇನು ಮರಿ ಹಾಕಬೇಕು ಅನ್ನೋ ಸಂದರ್ಭದಲ್ಲಿ ಅವು ಆ ಕಡೆಯಿಂದ ಈ ಕಡೆ ಹೇಳುತ್ತೆ ಅಥವಾ ಮಲಗತ್ತೆ, ಒಂದೊಂದು ಕಡೆ ಮಲಗತ್ತೆ ಹೇಳುತ್ತೆ, ಮತ್ತೆ ಹಿಂದಿನ ಜನನೆಯಿಂದ ಊದ್ಕೊಂಡಿರುತ್ತೆ, ಮುಕ್ತಾ ಇರುತ್ತೆ, ಒಂದು ರೀತಿ ಮುಕ್ಕರಿಕೆ ಬರ್ತಾ ಇರ್ತದೆ, ಒಂಥ ಹೊಟ್ಟೆ ನೋವು ಬಂದ ರೀತಿಯೆಲ್ಲ ಆಡ್ತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಕ್ಕೆ ಸರಾಗವಾಗಿ ಮರಿ ಹಾಕುವಂತೆ ನೋಡ್ಕೋಬೇಕು. ಅಕಸ್ಮಾತ್ ಮರಿ ಹಾಕಲಿಕ್ಕೆ ಕಷ್ಟ ಆದರೆ ಪಶುವೈದ್ಯರ ಸಲಹೆಯನ್ನು ಪಡೆದು ನಾವು ಮರಿಗಳನ್ನು ಸರಾಗವಾಗಿ ಹಾಕುವಂತೆ ನೋಡ್ಕೋಬೇಕಾಗತ್ತೆ. ಇನ್ನು ಮರಿ ಹಾಕಿದ ತಕ್ಷಣ ಏನು ಮಾಡಬೇಕು ಅಂತ ಹೇಳಿದ್ರೆ, ಆ ಮರಿ ಹಾಕಿದ ಮೇಲೆ ಆ ಮರಿಗಳ ಮೇಲೆ ಇರುವಂಥ ಲೋಳೆ ಅಂತ ವಸ್ತು, ಅದು ಹೆಚ್ಚಾಗಿ ಲೋಳೆ ಅಂತ ದ್ರವ ರೂಪದಲ್ಲಿರುತ್ತೆ, ಅದನ್ನು ನಾವು ಒಂದು ಸ್ವಚ್ಛವಾದ ಬಟ್ಟೆಯಿಂದ ಒರೆಸಬೇಕು. ಅದರಲ್ಲೂ ಮೂಗಿನ ಮೇಲೆ ಇರುವಂಥ ಲೋಳೆಯನ್ನು ಚೆನ್ನಾಗಿ ಒರೆಸಬೇಕು. ಯಾಕಂತ ಹೇಳಿದ್ರೆ ಆ ಲೋಳೆ ಅಂತ ದ್ರವ ಪದಾರ್ಥ ಮೂಗಿನ ಮೂಲಕ ಶ್ವಾಸಕೋಶವನ್ನು ಒಕ್ಕಿದರೆ ಆ ಮರಿಗಳಲ್ಲಿ ಶೀತ ಉಂಟಾಗುತ್ತೆ, ಮತ್ತು ಕೆಲವು ಮರಿಗಳು ನಿಮೋನಿಯಾ ಕಾಯಿಲೆ ಸಹ ಬರಬಹುದು, ಮತ್ತು ಉಸಿರಾಟದ ತೊಂದರೆಯಿಂದಾಗಿ ಅವು ಸಾವನ್ನಪ್ಪುವ ಸಾಧ್ಯತೆಗಳು ಇರುತ್ತೆ. ಆ ಕಾರಣದಿಂದ ಲೋಳೆ ಅಂತ ವಸ್ತುವನ್ನು ಸಾಮಾನ್ಯವಾಗಿ ಸ್ವಚ್ಛವಾಗಿ ಒರೆಸಬೇಕು. ಆ ನಂತರ ಒಕ್ಕಳು ಬಳ್ಳಿಯನ್ನು ಕತ್ತರಿಸಿ ಅದಕ್ಕೆ ಟಿಂಚರ್ ದ್ರಾವಣವನ್ನು ಉಪಯೋಗಿಸಬೇಕು. 1-3 ದಿನಗಳ ಕಾಲ ಟಿಂಚರ್ ದ್ರಾವಣವನ್ನು ಹಾಕಬೇಕು. ಅದಾದ ನಂತರ ಕುರಿ ಅಥವಾ ಮೇಕೆ ಮರಿಗಳಿಗೆ ತಕ್ಷಣ ಗಿಣ್ಣ ಹಾಲನ್ನು ಕುಡಿಸ್ಬೇಕು. ಈ ಗಿಣ್ಣ ಹಾಲನ್ನು ಕುಡಿಸೋದ್ರಿಂದ ಏನು ಲಾಭ ಅಂತ ಹೇಳಿದ್ರೆ, ಅದಕ್ಕೆ ಆ ಗಿಣ್ಣ ಹಾಲಿನಲ್ಲಿ ಮರಿಗಳ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುವಂಥ ಇಮ್ಯುನೋ ಗ್ಲೋಬ್ಯುಲಿನ್ಗಳಿರುತ್ತೆ. ಇದರ ಜೊತೆಗೆ ಅದರಲ್ಲಿ ಖನಿಜಾಂಶ ಮತ್ತು ಜೀವಸತ್ವಗಳು ಹೆಚ್ಚಾಗಿರ್ತದೆ. ಖನಿಜಾಂಶಗಳಲ್ಲಿ ಅದರಲ್ಲೂ ಕಬ್ಬಿಣ, ಕಾಪರ್, ಮ್ಯಾಂಗನೀಸ್ ಮತ್ತು ಮೆಗ್ನೀಷಿಯಂ ಹೆಚ್ಚಾಗಿರೋದ್ರಿಂದ, ಮತ್ತು ಇವು ದೇಹದಲ್ಲಿ ಈ ಒಂದು ಖನಿಜಾಂಶಗಳು ಜಾಸ್ತಿ ಆಗೋದ್ರಿಂದ ಮುಂದಿನ ಬೆಳವಣಿಗೆಗೆ ಅನುಕೂಲ ಆಗುತ್ತೆ. ಆ ಕಾರಣದಿಂದ ನೀವು ಗಿಣ್ಣ ಹಾಲನ್ನು ಆದಷ್ಟು ಎಷ್ಟು ಸಾಧ್ಯವಷ್ಟು ಹೆಚ್ಚಾಗಿ ಕುಡಿಸೋದನ್ನು ಮಾಡಲೇಬೇಕಾಗತ್ತೆ. ಇನ್ನು ಮೂರನೇದಾಗಿ, ಆ ಮರಿಗಳು ಹುಟ್ಟಿದ ತಕ್ಷಣ ಅವುಗಳಿಗೆ ಕಿವಿ ಹೋಲೆಯನ್ನು ಸಾಮಾನ್ಯವಾಗಿ ಹಾಕ್ತೇವೆ. ಯಾಕೆ ಅಂತ ಹೇಳಿದ್ರೆ ಅವುಗಳನ್ನು ಗುರುತು ಮಾಡಲಿಕ್ಕೆ ಕಿವಿ ಹೋಲೆಗಳನ್ನು ಹಾಕ್ತೇವೆ. ಇದು ಕಳೆದ ನಂತರ ಸುಮಾರು 3-4 ದಿನಗಳಲ್ಲಿ ಸಾಮಾನ್ಯವಾಗಿ ಈ ಕೊಂಬುಗಳನ್ನು ಸುಡ್ತೇವೆ. ಯಾಕೆ ಕೊಂಬುಗಳನ್ನು ಸುಡಬೇಕು? ಮೊದಲನೆಯದು, ಕೆಲವು ರೈತರು ಕೊಂಬುಗಳಿದ್ದರೆ ಅದರ ವಿಶೇಷವಾಗಿ ಕಾಣೋದಿಲ್ಲ ಅನ್ನೋ ಉದ್ದೇಶದಿಂದ ಕೊಂಬನ್ನು ಸುಡ್ತಾರೆ. ಎರಡನೇದಾಗಿ, ಅವುಗಳು ಪರಸ್ಪರ ಕಾದಾಟ ಮಾಡುತ್ತೆ ಅಂತ ಸುಡ್ತಾರೆ. ಮೂರನೇದಾಗಿ, ಈ ಕೊಂಬುಗಳು ಉದ್ದ ಬೆಳೆದ್ರೆ ಏನಾಗುತ್ತೆ, ಅವು ಕಣ್ಣಿನ ಹತ್ರ ಬೆಳೆದ್ಬಿಟ್ಟು ಕಣ್ಣೇ ಕಾಣದ ರೀತಿಯಲ್ಲೇ ಆಗುತ್ತೆ, ಮತ್ತು ಆ ಕಣ್ಣು ಕಾಣದೇ ಇದ್ರೆ ಏನಾಗುತ್ತೆ, ಅವು ಹುಲ್ಲನ್ನು ಗುರುತು ಮಾಡೋದಕ್ಕೆ ಕಷ್ಟ ಆಗಿ ಮೇಯೋದಕ್ಕೆ ಕಷ್ಟ ಆಗುತ್ತೆ. ಆ ಕಾರಣದಿಂದ ಸಾಮಾನ್ಯವಾಗಿ ಕೊಂಬನ್ನು ಸುಡಬೇಕಾಗುತ್ತೆ. ಇನ್ನು ಎಳೆದಾಗಿರುವಾಗಲೇ ಹೌದು. ಇನ್ನು ಮೇಕೆಗಳಲ್ಲಿ ವಿಶೇಷವಾಗಿ ಕೊಂಬನ್ನು ಸುಡಬೇಕು ಅಂತ ಎಲ್ಲ ಕಡೆ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಈ ಮೇಕೆ ಮಾಂಸ ಮತ್ತು ಮೇಕೆ ಹಾಲಿನಲ್ಲಿ ಅದರದೇ ಆದಂಥ ಒಂದು ವಾಸನೆ ಇದೆ, ಅದನ್ನು ನಾವು ಗೋಟಿ ಸ್ಮೆಲ್ ಅಂತ ಕರಿತೀವಿ. ಈ ಗೋಟಿ ಸ್ಮೆಲ್ ಇರೋದ್ರಿಂದನೇ ನಮ್ಮ ಸ್ಥಳೀಯ ಜನರು ಏನು ಮಾಡ್ತಾರೆ, ಹಾಲನ್ನು ಅಷ್ಟಾಗಿ ಇಷ್ಟಪಡೋದಿಲ್ಲ. ಯಾಕಂತ ಹೇಳಿದ್ರೆ ಅದರದೇ ಆದ ಒಂದು ವಾಸನೆ ಇರುತ್ತೆ. ಈ ವಾಸನೆ ಬರೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈ ಮೇಕೆಗಳ ಕೊಂಬಿನ ಬುಡದಲ್ಲಿ ಒಂದು ಮಸ್ಕ್ ಅನ್ನೋ ಗ್ರಂಥಿ ಇರುತ್ತೆ. ಈ ಮಸ್ಕ್ ಅನ್ನೋ ಗ್ರಂಥಿಯಿಂದ ಬಿಡುಗಡೆ ಆದಂತಹ ಒಂದು ರಾಸಾಯನಿಕ ವಸ್ತು ಈ ವಾಸನೆ ಬರಲಿಕ್ಕೆ ಕಾರಣ ಆಗಿರುತ್ತೆ. ಆ ಕಾರಣದಿಂದ ನಾವು ಈ ಕೊಂಬನ್ನು ಸುಡೋದ್ರಿಂದ ನಾವು ಆ ಒಂದು ವಾಸನೆಯನ್ನು ನಾವು ಮೇಕೆಗಳಲ್ಲಿ ತಡೆಗಟ್ಟಬಹುದು. ವಾಸನೆ ಮುಕ್ತ ಆಗಬೇಕು ಅಂತ ಈ ರೀತಿ ಮಾಡ್ತಾರೆ. ಹೌದು. ಈ ಪಾಶ್ಚಿಮಾತ್ಯ ದೇಶಗಳಲ್ಲಿ ಅತಿಯಾಗಿ ಬೇಡಿಕೆ ಇರೋದ್ರಿಂದ ಏನ್ ಮಾಡ್ತಾರೆ, ಮೊದಲನೇದಾಗಿ ಹುಟ್ಟಿದ ತಕ್ಷಣ ಕೊಂಬುಗಳನ್ನು ಸುಡ್ತಾರೆ. ಯಾಕಂತ ಹೇಳಿದ್ರೆ ಆ ಕೊಂಬಿನ ಬಾಲದ ಬುಡದಲ್ಲಿರುವಂತಹ ಆ ಗ್ರಂಥಿಯನ್ನ ಸುಡೋದ್ರಿಂದ ನಮ್ಗೆ ಆ ವಾಸನೆ ಬರೋದಿಲ್ಲ. ಹಾಗಾಗಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಮೇಕೆ ಹಾಲಿನ ಬೇಡಿಕೆ ಹೆಚ್ಚಾಗ್ತಾ ಇದೆ. ಇನ್ನು ನಾಲ್ಕನೇದಾಗಿ, ಜಂತುನಾಶಕ ಔಷಧಿಯನ್ನು ಕೊಡಬೇಕು. ಸಾಮಾನ್ಯವಾಗಿ ಹುಟ್ಟಿದ 10 ದಿನಕ್ಕೆ ಮೊದಲನೇ ಬಾರಿ, ಆಮೇಲೆ 20ನೇ ದಿನಕ್ಕೆ 2ನೇ ಬಾರಿ, ಆಮೇಲೆ 1 ತಿಂಗಳಿಗೆ 3ನೇ ಬಾರಿ ಕೊಟ್ಟ ನಂತರ 3 ತಿಂಗಳಿಗೆ ಒಮ್ಮೆ ಕನಿಷ್ಠ ಜಂತುನಾಶಕ ಔಷಧಿನ ಕೊಡಬೇಕಾಗತ್ತೆ. ಇದರ ಜೊತೆಗೆ ಸುಮಾರು 3 ವಾರಗಳ ನಂತರ ಸಾಮಾನ್ಯವಾಗಿ ಗಂಡು ಮರಿಗಳು ಬೆಳೆದರೆ ಅವನ್ನ ಬೀಜವನ್ನು ಕಸಿ ಮಾಡಬೇಕಾಗತ್ತೆ. ಯಾಕೆ ಬೀಜವನ್ನು ಕಸಿ ಮಾಡಬೇಕಂದ್ರೆ, ಮೊದಲನೆಯದಾಗಿ ನಮಗೆ ಬೇಡವಾದಂತಹ ಒಂದು ಸಂಕರಣವನ್ನು ನಾವು ತಡೆಗಟ್ಟಬಹುದು. ಈಗ ಅನಗತ್ಯವಾಗಿ ಒಂದು ಗಂಡು ಮೇಕೆ ಅಥವಾ ಕುರಿ ಅದು ಉತ್ಕೃಷ್ಟ ಮಟ್ಟದಲ್ಲಿ ಇಲ್ಲದಿದ್ದರೆ ಅಂಥವುಗಳನ್ನು ನಾವು ಸಂಕರಣ ಮಾಡಲಿಕ್ಕೆ ಉಪಯೋಗಿಸ್ಕೊಂಡ್ರೆ ನಮಗೆ ಉನ್ನತವಾದ ಮಟ್ಟದ ಮರಿಗಳು ಸಿಗದೆ ಇರೋ ಕಾರಣ ನಾವು ಕಸಿಯನ್ನು ಮಾಡಬೇಕು. ಎರಡನೇದು, ಈ ಒಂದು ಕಸಿ ಮಾಡಿದಂಥ ಕುರಿ ಅಥವಾ ಮೇಕೆಗಳು ಸಾಮಾನ್ಯವಾಗಿ ಸೌಮ್ಯವಾಗಿರ್ತದೆ. ಮೂರನೆಯದಾಗಿ ಅಧಿಕವಾಗಿ ಬೆಳವಣಿಗೆ ಆಗುತ್ತೆ, ತೂಕ ಹೆಚ್ಚಾಗುತ್ತೆ. ಮತ್ತು ಇದರ ಜೊತೆಗೆ ನಾಲ್ಕನೆಯದಾಗಿ ಆ ಚರ್ಮ ನವಿರಾಗುತ್ತೆ. ಈ ಚರ್ಮ ನವಿರಾಗೋದ್ರಿಂದ ಮಾರುಕಟ್ಟೆಯಲ್ಲಿ ಚರ್ಮದ ದರ ಸಹ ಹೆಚ್ಚಾಗುತ್ತೆ. ಇದೆಲ್ಲದರ ಜೊತೆಗೆ ನಾವು ಕಸಿ ಮಾಡಿದಂಥ ಕುರಿ ಅಥವಾ ಮರಿಗಳನ್ನು ನಾವು ಹೆಣ್ಣು ಮರಿಗಳ ಜೊತೆ ಆರಾಮವಾಗಿ ಸಾಕಾಣಿಕೆ ಮಾಡಬಹುದು. ಆ ಉದ್ದೇಶದಿಂದ ಆದಷ್ಟು ಬೀಜವನ್ನು ಕಸಿ ಮಾಡೋದು, ಗಂಡು ಮರಿಗಳನ್ನು ಹುಟ್ಟಿದ ಸುಮಾರು 2-3 ವಾರದಲ್ಲಿ ಕಸಿ ಮಾಡೋದು ಒಳ್ಳೆಯದು. ರೈತ ಬಾಂಧವರೇ ಗಮನಿಸಿ, 2021-22 ಸಾಲಿನಲ್ಲಿ ಆತ್ಮ ಯೋಜನೆಯಡಿ ರಾಜ್ಯ, ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗಳನ್ನು ಕೃಷಿ ಹಾಗೂ ಕೃಷಿ ಸಂಬಂಧಿತ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿರುವ ರೈತರನ್ನು ಗುರುತಿಸಿ ನೀಡಲಾಗುವುದು. ಕೃಷಿ ಕ್ಷೇತ್ರ ಅಂದರೆ ಕೃಷಿಯಲ್ಲಿ ಸಮಗ್ರ ಬೆಳೆ ಪದ್ಧತಿ, ಸಮಗ್ರ ನೀರು ನಿರ್ವಹಣೆ, ಸಾವಯವ ಕೃಷಿ ಅಭಿವೃದ್ಧಿ, ವೈಜ್ಞಾನಿಕ ಯಂತ್ರೋಪಕರಣಗಳ ಬಳಕೆ, ಕೃಷಿ ಸಂಸ್ಕರಣೆ ಇತ್ಯಾದಿ. ತೋಟಗಾರಿಕೆ ಕ್ಷೇತ್ರ ಅಂದರೆ ಸಮಗ್ರ ತೋಟಗಾರಿಕೆ, ಹೈಟೆಕ್ ತಂತ್ರಜ್ಞಾನ ಅಳವಡಿಕೆ ಅಂದರೆ ಹಸಿರುಮನೆ, ಕಸಿ ಅಭಿವೃದ್ಧಿ, ಸಸ್ಯಕಾಶಿ ಇತ್ಯಾದಿ. ಪಶುಸಂಗೋಪನೆ ಕ್ಷೇತ್ರದಲ್ಲಿ ಹೈನುಗಾರಿಕೆ, ಆಡು, ಕುರಿ, ಮೊಲ, ಕೋಳಿ, ಹಂದಿ ಸಾಕಾಣಿಕೆ ಇತ್ಯಾದಿ ಸಾಕಾಣಿಕೆ ಚಟುವಟಿಕೆಗಳು. ಮೀನುಗಾರಿಕೆ, ರೇಷ್ಮೆ ಕೃಷಿ ಹಾಗೂ ಅರಣ್ಯ ಕೃಷಿಯಲ್ಲಿ ಸಾಧನೆ ಮಾಡಿರುವ ರೈತರನ್ನು ಗುರುತಿಸಿ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗಳನ್ನು ನೀಡಲಾಗುವುದು. ರಾಜ್ಯ ಮಟ್ಟದ ಕೃಷಿಕ ಪಂಡಿತ ಹಾಗೂ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗಳನ್ನು ಆಯ್ಕೆಯಾದ ರಾಜ್ಯದ 10 ರೈತರಿಗೆ ತಲಾ 50,000 ರೂಪಾಯಿಯಂತೆ, ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗಳನ್ನು ಜಿಲ್ಲೆಯ 10 ರೈತರಿಗೆ ಅಂದರೆ ಒಂದು ಕ್ಷೇತ್ರಕ್ಕೆ ಇಬ್ಬರಂತೆ ತಲಾ 25,000 ರೂಪಾಯಿ ಹಾಗೂ ತಾಲ್ಲೂಕು ಮಟ್ಟದ ಪ್ರಶಸ್ತಿಗಳನ್ನು ಆಯ್ಕೆಯಾದ ತಾಲ್ಲೂಕಿನ 5 ರೈತರಿಗೆ ಅಂದರೆ ಆಯ್ಕೆಯಾದ 5 ಕ್ಷೇತ್ರಗಳಲ್ಲಿ ಒಬ್ಬರಂತೆ ತಲಾ 10,000 ರೂಪಾಯಿಯಂತೆ ಆಯ್ಕೆ ಸಮಿತಿಯ ತೀರ್ಮಾನದಂತೆ ನೀಡಲಾಗುವುದು. ಈ ಹಿಂದೆ ಕೃಷಿ ಪಂಡಿತ ಪ್ರಶಸ್ತಿ ಪಡೆದವರು ಮತ್ತು ಅದೇ ಮಟ್ಟದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಮತ್ತು ತತ್ಸಂಬಂಧಿತ ಸಂಸ್ಥೆಗಳಿಂದ ಸಮಾನಾಂತರ ಪ್ರಶಸ್ತಿ ಪಡೆದವರು ಮತ್ತೆ ಸ್ಪರ್ಧಿಸುವಂತಿಲ್ಲ. ಸರ್ಕಾರಿ ಸೇವೆಯಲ್ಲಿರುವ ಯಾವುದೇ ಇಲಾಖೆ ನೌಕರರು ಅಥವಾ ಅವರ ಕುಟುಂಬದ ಸದಸ್ಯರು ಸ್ಪರ್ಧೆಯಲ್ಲಿ ಭಾಗವಹಿಸುವಂತಿಲ್ಲ. ಆದರೆ ಕೃಷಿ, ಜಲಾನಯನ ಅಭಿವೃದ್ಧಿ, ತೋಟಗಾರಿಕೆ ಮತ್ತು ಪಶುವೈದ್ಯಕೀಯ ಇಲಾಖೆಗಳಲ್ಲಿ ತಾಂತ್ರಿಕ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸಿ ನಿವೃತ್ತರಾದ ನೌಕರರು ಮತ್ತು ಅವರ ಕುಟುಂಬ ವರ್ಗದವರನ್ನು ಹೊರತುಪಡಿಸಿ ಈ ಇಲಾಖೆಗಳಲ್ಲಿನ ನಿವೃತ್ತ ತಾಂತ್ರಿಕೇತರ ನೌಕರರು ಮತ್ತು ಈ ಇಲಾಖೆಗಳನ್ನು ಹೊರತುಪಡಿಸಿ ಉಳಿದ ಇಲಾಖೆಗಳ ನಿವೃತ್ತ ನೌಕರರು ಮತ್ತು ಅವರ ಕುಟುಂಬದವರು ಭಾಗವಹಿಸಬಹುದು. ಅರ್ಹ ಆಸಕ್ತ ರೈತರು ಹಾಗೂ ರೈತ ಮಹಿಳೆಯರು ಸಂಬಂಧಪಟ್ಟ ತಾಲ್ಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಿಂದ ಅರ್ಜಿ ನಮೂನೆಗಳನ್ನು ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ಅಕ್ಟೋಬರ್ 25ರೊಳಗಾಗಿ ತಾಲ್ಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ತಲುಪಿಸಬೇಕೆಂದು ಮೈಸೂರು ಜಿಲ್ಲಾ ಆತ್ಮ ಯೋಜನೆಯ ಯೋಜನಾ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇನ್ನು ದಿನಕರ್ ಅವರೇ, ಕಾರ್ಯಕ್ರಮದ ಕೊನೆಗೆ ಬರ್ತಾ ಇದ್ದೀವಿ, ಆದರೂ ಒಂದೆರಡು ಮಾತಿನಲ್ಲಿ ತಾವು ತಿಳಿಸ್ಕೊಡ್ಬೇಕು. ಹೊಸದಾಗಿ ಈ ರೀತಿಯ ಸಾಕಾಣಿಕೆಯಲ್ಲಿ ತೊಡಗಿಸ್ಕೊಳ್ಬೇಕು, ಬಂಡವಾಳವನ್ನು ಹೊಂದಿಸ್ಕೊಂಡಿದ್ದೀವಿ, ತಳಿಗಳ ಆಯ್ಕೆಯನ್ನು ಸ್ವಲ್ಪ ಮಟ್ಟಿಗೆ ನಾವು ತಿಳ್ಕೊಂಡಿದ್ದೀವಿ, ಅವ್ರಿಗೇನು ನಿಮ್ಮ ಕಿವಿಮಾತು? ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಕರೋನಾ ಬಂದ ಮೇಲಂತೂ ನಗರದಿಂದ ವಾಪಸ್ಸಾದ ಅನೇಕ ಯುವಕರು ನಮ್ಮಲ್ಲಿ ಮಾಹಿತಿಗಾಗಿ ಬರ್ತಾ ಇದ್ದಾರೆ, ಅದರಲ್ಲೂ ಯುವಕರು ಹೆಚ್ಚಾಗಿ ಬರ್ತಾ ಇದ್ದಾರೆ. ಅವರಲ್ಲಿ ಬೇಡಿಕೆ ಏನಪ್ಪ ಅಂತೇಳಿದ್ರೆ, ಮೊದಲನೇದಾಗಿ ಅವ್ರು ಕೇಳೋದು ನಮಗೆ ಅತಿ ಉನ್ನತವಾದಂತಹ ಕುರಿ ತಳಿನೇ ಬೇಕು, ನಾವು ಅಷ್ಟೊಂದು ಬಂಡವಾಳ ಹಾಕ್ಲಿಕ್ಕೂ ನಾವು ರೆಡಿ ಇದ್ದೀವಿ ಅಂತೇಳಿ ಮುಂದೆ ಬರ್ತಾರೆ. ಆದರೆ ನನ್ನ ಒಂದು ಶಿಫಾರಸು ಏನಪ್ಪ ಅಂತ ಹೇಳಿದ್ರೆ, ಮೊದಲು ನೀವು ಸಣ್ಣದರಿಂದ ಶುರು ಮಾಡಿ, ಆ ನಂತರ ದೊಡ್ಡ ಮಟ್ಟಕ್ಕೆ ಹೋಗಬೇಕು. ಅದರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಸ್ಥಳೀಯ ಕುರಿಗಳಿಂದ ನೀವು ಅಥವಾ ಮೇಕೆಗಳನ್ನು ಪ್ರಾರಂಭ ಮಾಡಿ. ಯಾಕಂತೇಳಿದ್ರೆ ಯಾವುದೇ ಮೂಲ ಜ್ಞಾನ ಇಲ್ಲದೆ ಇದ್ದಕ್ಕಿದ್ದಂಗೆ ಅಷ್ಟೊಂದು ಬಂಡವಾಳ ಹಾಕೋದು ತುಂಬ ಕಷ್ಟಕರ ಆಗುತ್ತೆ. ಆದ್ದರಿಂದ ಮೊದಲನೇದಾಗಿ ನಿಮಗೆ ಸ್ಥಳೀಯ ಕುರಿ ಅಥವಾ ಮೇಕೆಗಳನ್ನು ಯಾಕೆ ಸಾಕಬೇಕು ಅಂದರೆ, ಅವು ನಿಮ್ಮ ಸ್ಥಳೀಯ ವಾತಾವರಣಕ್ಕೆ ಹೊಂದ್ಕೊಂಡಿರ್ತದೆ. ಎರಡನೇದು, ಅವುಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ತಡೆದುಕೊಳ್ಳುವಂಥ ಶಕ್ತಿ ಹೆಚ್ಚಾಗಿರುತ್ತೆ. ಮೂರನೇದಾಗಿ, ಇವತ್ತಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚಿನ ಬೇಡಿಕೆ ಇರೋದು ನಮ್ಮ ಸ್ಥಳೀಯ ಕುರಿ ಅಥವಾ ಮೇಕೆಗಳಿಗೆ. ಇದರ ಜೊತೆಗೆ ನಮಗೆ ಈ ಸ್ಥಳೀಯ ಕುರಿಗಳನ್ನು ಸಾಕೋದ್ರಿಂದ ನಮಗೆ ಮೂಲ ಜ್ಞಾನದಿಂದ ಹಿಡಿದು ಇನ್ನೂ ಹೆಚ್ಚಿನ ಅನುಭವ ನಮಗೆ ಬಂದ ನಂತರ ಯುವಕರಿಗಾಗಲಿ ಅಥವಾ ಸಾಕಾಣಿಕೆದಾರರಲ್ಲಿ ಹೆಚ್ಚಿನ ಆತ್ಮಸ್ಥೈರ್ಯ ಬರುತ್ತೆ, ಅನುಭವ ಸಿಗುತ್ತೆ, ನಾನು ಮಾಡ್ಬೋದು, ಮುಂದೆ ಹೆಚ್ಚು ಲಾಭ ಪಡೀತೇನೆ ಅನ್ನೋ ಅನುಭವನ ಪಡೆದುಕೊಂಡ ನಂತರ ಆಮೇಲೆ ದೊಡ್ಡ ಮಟ್ಟದ ಸಾಕಾಣಿಕೆಯನ್ನು ತಾವು ಮಾಡ್ಬೋದು. ಮೊದಲು ವೈಜ್ಞಾನಿಕವಾದ ಮಾಹಿತಿಗಳನ್ನು ಮತ್ತು ಅನುಭವಗಳನ್ನು ಅವಲಂಬನೆ ಮಾಡಿಕೊಂಡು ನಂತರ ಉತ್ತಮವಾದ ಉದ್ದಿಮೆಯನ್ನು ಪ್ರಾರಂಭ ಮಾಡಿ ಅನ್ನೋದು ನನ್ನ ಸಲಹೆ. ಬಹಳ ಸಂತೋಷ ಡಾಕ್ಟರ್ ಎಚ್ ಪಿ ದಿನಕರ್ ಅವರ. ಎಷ್ಟೊತ್ತು ಕುರಿ ಹಾಗೂ ಮೇಕೆ ಸಾಕಾಣಿಕೆಯಲ್ಲಿ ನೂತನ ತಾಂತ್ರಿಕತೆಗಳು ಏನೆಲ್ಲ ಇದೆ, ಅದನ್ನು ಹೇಗೆ ಸುಲಭವಾಗಿ ಅಳವಡಿಸ್ಕೊಳ್ಬಹುದು, ಯಾವ ರೀತಿ ಪ್ರಾರಂಭ ಆಗಬೇಕು, ಎಲ್ಲ ವಿಚಾರಗಳ ಬಗ್ಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ಟಿದ್ದೀರಿ. ಕಾರ್ಯಕ್ರಮ ಕೇಳ್ತಿರುವಂಥ ರೈತರಿಗೆ ಅನ್ನಿಸ್ತಾ ಇರಬಹುದು, ನಾವು ಒಂದಷ್ಟು ಡಾಕ್ಟರ್ ದಿನಕರ್ ಅವ್ರ ಜೊತೆ ಮಾತಾಡಬೇಕಾಗಿತ್ತು, ಕೆಲವೊಂದು ಸಣ್ಣ ಪುಟ್ಟ ಪ್ರಶ್ನೆ ಅನುಮಾನಗಳಿದ್ದು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಮೂರು ಸಾರಿ ಕನ್ನಡದಲ್ಲಿ ನಿಧಾನವಾಗಿ ತಿಳಿಸಿ. ನನ್ನ ದೂರವಾಣಿ ಸಂಖ್ಯೆ 9900524 ಮತ್ತೊಮ್ಮೆ 9900574 ಮತ್ತೊಮ್ಮೆ 9900574 ಇಷ್ಟೊತ್ತು ನೀವು ನೀಡಿದಂಥ ಮಾಹಿತಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಕುರಿ ಹಾಗೂ ಮೇಕೆ ಸಾಕಾಣಿಕೆಯಲ್ಲಿ ತಾಂತ್ರಿಕ ವಿಧಾನಗಳನ್ನು ಕುರಿತು ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪಶು ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಚ್ ಪಿ ದಿನಕರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ ಗಮನಿಸಿ, 2021-22 ಸಾಲಿನಲ್ಲಿ ಆತ್ಮ ಯೋಜನೆಯಡಿ ರಾಜ್ಯ, ಜಿಲ್ಲಾ ಹಾಗೂ ತಾಲ್ಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗಳನ್ನು ಕೃಷಿ ಹಾಗೂ ಕೃಷಿ ಸಂಬಂಧಿತ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿರುವ ರೈತರನ್ನು ಗುರುತಿಸಿ ನೀಡಲಾಗುವುದು. ಕೃಷಿ ಕ್ಷೇತ್ರ ಅಂದರೆ ಕೃಷಿಯಲ್ಲಿ ಸಮಗ್ರ ಬೆಳೆ ಪದ್ಧತಿ, ಸಮಗ್ರ ನೀರು ನಿರ್ವಹಣೆ, ಸಾವಯವ ಕೃಷಿ ಅಭಿವೃದ್ಧಿ, ವೈಜ್ಞಾನಿಕ ಯಂತ್ರೋಪಕರಣಗಳ ಬಳಕೆ, ಕೃಷಿ ಸಂಸ್ಕರಣೆ ಇತ್ಯಾದಿ. ತೋಟಗಾರಿಕೆ ಕ್ಷೇತ್ರ ಅಂದರೆ ಸಮಗ್ರ ತೋಟಗಾರಿಕೆ, ಹೈಟೆಕ್ ತಂತ್ರಜ್ಞಾನ ಅಳವಡಿಕೆ ಅಂದರೆ ಹಸಿರುಮನೆ, ಕಸಿ ಅಭಿವೃದ್ಧಿ, ಸಸ್ಯಕಾಶಿ ಇತ್ಯಾದಿ. ಪಶುಸಂಗೋಪನೆ ಕ್ಷೇತ್ರದಲ್ಲಿ ಹೈನುಗಾರಿಕೆ, ಆಡು, ಕುರಿ, ಮೊಲ, ಕೋಳಿ, ಹಂದಿ ಸಾಕಾಣಿಕೆ ಇತ್ಯಾದಿ ಸಾಕಾಣಿಕೆ ಚಟುವಟಿಕೆಗಳು. ಮೀನುಗಾರಿಕೆ, ರೇಷ್ಮೆ ಕೃಷಿ ಹಾಗೂ ಅರಣ್ಯ ಕೃಷಿಯಲ್ಲಿ ಸಾಧನೆ ಮಾಡಿರುವ ರೈತರನ್ನು ಗುರುತಿಸಿ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗಳನ್ನು ನೀಡಲಾಗುವುದು. ರಾಜ್ಯ ಮಟ್ಟದ ಕೃಷಿಕ ಪಂಡಿತ ಹಾಗೂ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗಳನ್ನು ಆಯ್ಕೆಯಾದ ರಾಜ್ಯದ 10 ರೈತರಿಗೆ ತಲಾ 50,000 ರೂಪಾಯಿಯಂತೆ, ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗಳನ್ನು ಜಿಲ್ಲೆಯ 10 ರೈತರಿಗೆ ಅಂದರೆ ಒಂದು ಕ್ಷೇತ್ರಕ್ಕೆ ಇಬ್ಬರಂತೆ ತಲಾ 25,000 ರೂಪಾಯಿ ಹಾಗೂ ತಾಲ್ಲೂಕು ಮಟ್ಟದ ಪ್ರಶಸ್ತಿಗಳನ್ನು ಆಯ್ಕೆಯಾದ ತಾಲ್ಲೂಕಿನ 5 ರೈತರಿಗೆ ಅಂದರೆ ಆಯ್ಕೆಯಾದ 5 ಕ್ಷೇತ್ರಗಳಲ್ಲಿ ಒಬ್ಬರಂತೆ